ನೂರ ಹತ್ತು ದಿವಸಕ್ಕೊಮ್ಮೆ ಮತ್ತು ನೂರ ಒಂದು ಮೂವತ್ತು ದಿವಸ ಅಂತ ಮೂರು ಸರಿ ಹಚ್ಚಬೇಕಾಗ್ತದೆ. ಈ ಪಿ ವಿ ರೋಪೆಲ್ ಅನ್ನೋದೇನದಲ್ಲ ತಂತಿ ಥರ ಬಂದಿದೆ, ಅದು ಒಂದೇ ಸರಿ ಅಪ್ಲೈ ಮಾಡಿದ್ರೆ ಸಾಕು, ಅದನ್ನು 45-50 ದಿವಸಕ್ಕೊಂದ್ಸರಿ ತಂತಿ ಕಟ್ಟಿಬಿಟ್ರೆ ಸಾಕು, ಅದು 120 ದಿವಸವರೆಗೂ ಅದು ಎಫೆಕ್ಟಿವ್ ಆಗಿ ಇರ್ತದೆ. ಕಂಟಿನ್ಯೂಸ್ ಆಗಿ ಅದು ಅದು ಫೆರಮೋನ್ ಅದು ರಿಲೀಸ್ ಮಾಡ್ತಾನೆ ಇರ್ತದೆ. ಹಿಂಗಾಗಿ ಬಿಟ್ಟು ನೀವು ಗುಲಾಬಿ ಕಾಯಕರಕ್ಕೆ ಯಾವುದೇ ರೀತಿಯ ಇದು ಸಿಂಪರಣೆ ಮಾಡೋ ಅವಶ್ಯಕತೆ ಬರಲ್ಲ, ಬರೀ ನೀವು ರಸಾಯನ ಕೀಟಗಳನ್ನ ನಿಯಂತ್ರಣ ಮಾಡಿಕೊಂಡ್ರೆ ಸಾಕು. ಆದರೆ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ, ಇದು ಸ್ಪ್ಲಾಟ್ ಆಗಲಿ ಅಥವಾ ಪಿ ವಿ ರೋಪೆಲ್ ಆಗಲಿ, ಅದನ್ನು ಹೆಚ್ಚಿನ ಅಂದರೆ ಏರಿಯಾಕ್ಕೆ ಕನಿಷ್ಠ ಒಂದು 30-40 ಎಕರೆ ಎಟೆಸ್ಟ್ ಹಚ್ಚು ಒಂದೇ ಕಡೆ ಹಚ್ಚಿಕೊಂಡು ಹೋದ್ರೆ ಅದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಅಂದರೆ ಸ್ವಲ್ಪ 1-2 ಎಕರೆ ಹಚ್ಚಿ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. 30-40 ಎಕರೆದಿಂದ ಮುಂದೆ ಎಷ್ಟಾದರೂ ಎಕರೆ ಹಚ್ಚಬೋದು ನೀವು. ಅದಕ್ಕೆ ರೈತರು ದೊಡ್ಡ ಎಕರೆ ದೊಡ್ಡ ರೈತರಿದ್ದರೆ ಒಬ್ಬರೇ ತೊಗೊಂಡು ಹಚ್ಕೋಬೋದು. ಅದು ಸಣ್ಣ ಸಣ್ಣ ರೈತರಿದ್ದರೆ ಸುತ್ತಮುತ್ತ ಇದ್ದವರು ಸಪೋಸ್ 40-50 ಎಕರೆ ಗುಂಪಾಗಿ ಅದು ಯಾರು ಸುತ್ತಮುತ್ತ ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಸೇರಿ ಅದನ್ನ ಪರ್ಚೇಸ್ ಮಾಡಿಕೊಂಡು ಹಚ್ಕೋಬೋದು. ಬಟ್ ನಿಮ್ಮಲ್ಲಿ ಸ್ವಲ್ಪ ಅದು ಬೇಕು ಅಂದರೆ ರೈತರ ಅಕ್ಕಪಕ್ಕ ಇದ್ದವ್ರ ಬಳಿ ಸ್ವಲ್ಪ ಅದನ್ನ ಒಡಂಬಡಿಕೆ ಮಾಡ್ಕೊಂಬಿಟ್ಟು ನೀವು ಅದನ್ನ ಕಾಸ್ಟ್ ಎಷ್ಟದ ಅಷ್ಟು ಹಚ್ಕೋಬೋದು. ಅದು ಈ ಸದ್ಯದ ಮಟ್ಟಿಗೆ ಸ್ಪ್ಲಾಟಿದ್ದ ಕಾಸ್ಟ್ ಏನಪ್ಪ ಅಂದರೆ 1 ಟ್ಯೂಬಿಗೆ 1300 ರೂಪಾಯಿ ಇದೆ ಅದು ಒಂದು ಎಕರೆಗೆ ಒಂದು ಸರಿಗೆ. ಮೂರು ಸರಿಗೆ ಹೆಚ್ಚು ಕಡಿಮೆ 4000 ರೂಪಾಯಿ 3900 ರೂಪಾಯಿ ಆಗ್ತದೆ. ಬಟ್ ನೀವು 2-3 ಸರಿ ಸ್ಪ್ರೇ ಮಾಡೋದಷ್ಟು ಕಾಸ್ಟ್ ಅಷ್ಟೇ ಆಗ್ತದೆ. ಬಟ್ ಇದನ್ನ ಹಚ್ಚಿಬಿಟ್ರೆ ನೀವು ನಿಮಗೆ ಅಂದರೆ ಈ ಗುಲಾಬಿ ಕಾಯಿಗಳು ಬಂದದೋ ಇಲ್ಲೋ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಅದು ಕಂಟ್ರೋಲ್ ಆಗ್ತದೆ. ಅದು ಪಿ ವಿ ರೋಪಲ್ಲಿ ಮೋಸ್ಟ್ಲಿ ಮುಂದಿನ ವರ್ಷ ಮಾರುಕಟ್ಟೆಗೆ ಬರ್ತದೆ. ಅದು ಅದರದ್ದು ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ, ಹೆಚ್ಚು ಕಡಿಮೆ ಅದು ಅದೇ ರೇಟಲ್ಲಿ ಇರ್ತದೆ. ನಿಮ್ಮದೇನು ಗುಲಾಬಿ ಕಾಯಿ ಕೊರಕ 2-3 ಸ್ಪ್ರೇ ಏನು ಮಾಡ್ತೀರಿ ಅದೇ ಅಷ್ಟೇ ಕಾಸ್ಟ್ ಅದಕ್ಕೂ ಇದೆ. ಬಟ್ ಇದು ಮಾಡೋದು ಒಳ್ಳೆಯದು, ಯಾಕಂದರೆ ನಿಮಗೆ ಔಷಧ ತರೋದು, ಔಷಧ ಸ್ಪ್ರೇ ಮಾಡೋದು, ಆಳು ಹುಡುಕಾಡೋದು, ನೀರಿಂದು ಎಲ್ಲ ಸಮಸ್ಯೆ ಇರೋಂಗಿಲ್ಲ. ಈವನ್ ನೀವು ಇದು ಒಣ ಬೇಸಾಯಕ್ಕೂ ಆಗ್ಬೋದು ಅಥವಾ ನೀರಾವರಿಯಲ್ಲೂ ಅದನ್ನು ಬಳಸ್ಬೋದು. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನು ಉಪಯೋಗ ಮಾಡಬೇಕು. ನಾವು ಇನ್ನೊಂದು ಏನಂದರೆ, ಗೌರ್ಮೆಂಟಿಗೆ ಅದು ನಿಮಗೇನು ಸಬ್ಸಿಡಿ ಒಳಗೆ ಬರ್ತಾವಲ್ಲ ಅವು ಕೆಮಿಕಲ್ಸ್, ಅದ್ರ ಬದಲಿ ಅದನ್ನು ಕೊಡ್ರಿ ಅಂತ ಏನಾರ ನೀವು ಮುಂದೆ ಅದನ್ನ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ನಿಮಗೆ ಅದು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇದಿಷ್ಟು ಹತ್ತಿಯಲ್ಲಿ ಬರ್ತಕ್ಕಂಥ ನಿಮಗೆ ಕೀಟಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ರೈತ ಬಂಧುವರೇ, ಇದುವರೆಗೆ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರು ದಿನಾಂಕ 25/9/2021 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಜೀವ ಘಟಕದ ಹಿಂಗಾರು ಹಂಗಾಮಿನ ಬೀಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರೇ, ಈಗ ಕೇಳೋಣ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಸಣ್ಣ ತಿಮ್ಮಪ್ಪ ಅವರ ತರಕಾರಿ ಬೇಸಾಯ ಮತ್ತು ಹತ್ತಿ ಬೀಜೋತ್ಪಾದನೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಅನ್ವರ್ ಗ್ರಾಮದ ಯುವ ರೈತ ತಿಮ್ಮಪ್ಪ. ಇವರು ಕಾಯಿಪಲ್ಲೆ ಅಂದರೆ ವಿಶೇಷವಾಗಿ ತಪ್ಪಲು ಪಲ್ಯಗಳನ್ನು ಬೆಳೀತಾರೆ, ಜೊತೆಗೆ ಪ್ರತಿ ವರ್ಷನೂ ಹತ್ತಿ ಬೀಜೋತ್ಪಾದನೆ ಮಾಡ್ತಾಯಿದ್ದಾರೆ. 1 ಎಕರೆ ಹತ್ತಿ ಬೀಜೋತ್ಪಾದನೆ ಯಾವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ ಮತ್ತು ತರಕಾರಿ ಯಾವ ರೀತಿ ಅವರಿಗೆ ಕೈ ಹಿಡಿತಾ ಇದೆ, ಯಾವ ರೀತಿ ಲಾಭ ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ತಿಮ್ಮಪ್ಪ ಅವರು ಹಂಚ್ಕೋತಿದ್ದಾರೆ. ತಿಮ್ಮಪ್ಪ, ಶಾಲೆ ಎಲ್ಲಿ ತನಕ ಓದಿರಿ? ಶಾಲೆ 8ನೇ ಕ್ಲಾಸ್ ಓದೀನಿ ಸರ್. 8ನೇ ಕ್ಲಾಸ್ ಓದಿ ಬಿಟ್ಟುಬಿಟ್ಟೆ ಸರ್. ಬಿಟ್ಟು ಇಲ್ಲ ಸರ್, ಅಪ್ಪಗೆ ಆರಾಮಿದೆಯಲ್ಲ, ಅದ್ರ ಸಲುವಾಗಿ ಬಿಟ್ಟುಬಿಟ್ಟಿನಿ ಸರ್. ಈಗ ಒಕ್ಕಲ್ತನ ಮಾಡಕತ್ತೆ ಎಷ್ಟು ವರ್ಷ? ಒಕ್ಕಲ್ತನ ಮಾಡಕ್ಕೆ ಇವಾಗ ಒಂದು 8 ವರ್ಷ 10 ವರ್ಷ ಆಯ್ತು ಸರ್. ತಂದೆಯವರು ಒಕ್ಕಲ್ತನ ಮಾಡ್ತಿದ್ರು? ಒಕ್ಕಲ್ತನ ಮಾಡ್ತಿದ್ರು ಸರ್. ತಿಮ್ಮಪ್ಪ ಅವರೇ, ಭೂಮಿ ಎಷ್ಟದ, ಏನೇನು ನೀರಾವರಿ ಅನುಕೂಲ ಇದೆ ನಿಮಗೆ, ಬೋರ್ ಇದೆಯಾ, ಬಾವಿ ಇದೆಯಾ, ಹೇಗಿದೆ ಭೂಮಿ? ಐತೆ ಸರ್, ಒಂದು 2-3 ಎಕರೆ ನೀರಾವರಿ ಐತೆ ಸರ್. ನೀರಾವರಿನಾಗ ಕಾಯಿಪಲ್ಲೆ ಹಾಕ್ತೀವಿ ಸರ್. ಪಾಲಕ್ ಪಲ್ಲೆ ಹಾಕ್ತೀವಿ, ಕೂತಂಬರಿ ಹಾಕ್ತೀವಿ, ಮತ್ತು ಮೆಂತ್ಯ ಪಲ್ಲೆ ಹಾಕ್ತೀವಿ, ಪುಂಡೆ ಪಲ್ಲೆ ಹಾಕ್ತೀವಿ ಸರ್. ಮತ್ತು ಇದು ಸಿರ್ಕುರ್ ಅಂತೀವಲ್ಲ ಸರ್, ಅದು ಹಾಕ್ತೀವಿ. ಇವೆಲ್ಲ ಹಾಕ್ತೀವಿ ಸರ್. ಮತ್ತು ಬದನೆಕಾಯಿ ಹಾಕ್ತೀವಿ, ಬೀರೆಕಾಯಿ ಹಾಕ್ತೀವಿ, ಎಲ್ಲ ಹಾಕ್ತೀವಿ ಸರ್. ಮತ್ತೆ ಬೀಜೋತ್ಪಾದನೆ ಮಾಡ್ತೀವಿ ಅಂತಂದ್ರಲ್ಲ, ಹತ್ತಿ ಹತ್ತಿ ಮಾಡ್ತೀವಿ ಸರ್. ಸೀಡ್ಸ್ ಹತ್ತಿ ಇಡ್ತೀವಿ ಸರ್, ಒಂದು ಎಕರೆ ಇಡ್ತೀವಿ ಸರ್, ಒಂದ್ಸಲ ಒಂದು ಎಕರೆ ಇಡ್ತೀವಿ ಸರ್. ಹತ್ತಿ ಸೀಡ್ಸ್ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? ಇವಾಗ ನಾವು 3 ವರ್ಷ ಆಯ್ತು ಸರ್. ನಿಮ್ಮಲ್ಲೆಲ್ಲ ಭಾಳ ಮಂದಿ ಮಾಡ್ತಾರ ಇವಾಗ? ನಮ್ಮಲ್ಲಿ ಇವಾಗ ಒಂದು 5-6 ವರ್ಷದಿಂದ ಭಾಳ ಮಂದಿ ಮಾಡಕತ್ತಾರ ಸರ್ ಸೀಡ್ಸ್. ಈಗ ಒಂದು ಎಕರೆ ಹತ್ತಿ ಸೀಡ್ಸ್ ಮಾಡ್ತಾ ಇದ್ದಾರೆ, ನಿಮಗೆ ಹೇಗೆ ಅದನ್ನ ಖರೀದಿ ಮಾಡ್ಕೋತಾರ, ಬೀಜ ಹೆಂಗೆ ಖರೀದಿ ಮಾಡ್ಕೋತಾರ, ಮತ್ತು ನಿಮಗೆ ಏನಾದರೂ ಅನುಕೂಲ ಮಾಡಿ ಕೊಡ್ತಾರ ಅವರು? ಅನುಕೂಲ ಅಂದ್ರೆ ಮುಂದೆ ಕೊಡ್ತಾರೆ ಸರ್ ಅವರು, ಒಂದು 50,000 ಹಂಗೆ ಕೊಡ್ತಾರೆ ಸರ್, ದುಡ್ಡು ಕೊಡ್ತಾರೆ ಮುಂದೆ. ಅದು ಅದೇ ರೀತಿಯಾಗಿ ನಾವು ಇನ್ನೇನು ಕೇಳಂಗಿಲ್ಲ ಸರ್, ಅವರು 50,000 ಕೊಡ್ತಾರಲ್ಲ, ನಾವು ಒಂದು ಸಲ ಮಾಡ್ಕೊಂತಿರ್ತೀವಿ ಸರ್. ಅದು ಅದು 2 ತಿಂಗಳು ಮಾಡ್ತೀವಿ ಸರ್. ಹತ್ತಿ ಹಿಡ್ದಾಗ 1 ತಿಂಗಳು ಬರೋಂಗಿಲ್ಲ ಸರ್ ಹೂವು, ಹೂವು ಬರೋಂಗಿಲ್ಲ. ಮತ್ತು ಆಮ್ಯಾಗ ಮಾಡ್ತೀವಿ ಸರ್, ಅದು 2 ತಿಂಗಳು ಮಾಡ್ತೀವಿ ಸರ್, ಕಂಟಿನ್ಯೂ ಆಗಿ ಮಾಡಿ ಬಿಟ್ಬಿಡ್ತೀವಿ ಸರ್. ಇದು ಕಾಯೆಲ್ಲ ನಿಂದಿರ್ತಾವಲ್ಲ ಸರ್, ಮುಗೀತು ಸರ್. ಅದು ಕ್ರಾಸಿಂಗ್ ಮಾಡ್ಬೇಕು, ಅದಕ್ಕೆ ಕ್ರಾಸಿಂಗ್ ಮಾಡ್ಬೇಕು ಸರ್. ಹೇಗೆ 1 ಎಕರೆ ಅಂತಂದ್ರೆ ಕ್ರಾಸಿಂಗ್ ದಿವಸ ಎಷ್ಟು ಕೂಲಿ ಆಳ್ಬೇಕಾಗ್ತದೆ? ಕೂಲಿ ಅಂದ್ರೆ ಒಂದು 4 ಮಂದಿ ಬೇಕು ಸರ್ ದಿವಸ. 4 ಮಂದಿ ಹೇಗೆ ನಿಮ್ಮಲ್ಲಿ ಸಿಗ್ತಾರ ಕ್ರಾಸಿಂಗ್ ಮಾಡಕ್ಕೆ? ನಾವೇ ಮಾಡ್ತೀವಿ ಸರ್, ಫುಲ್ ಬಂದಾಗ ಒಬ್ರನ್ನಿಬ್ರು ಆಳ ಹಿಡ್ಕೊಂತೀವಿ ಸರ್, ಕರ್ಕೊಂತೀವಿ ಸರ್. ಹೇಗಿದೆ ಕೂಲಿ ಒಬ್ಬರಿಗೆ? 250 ಇದೆ ಸರ್ ಸೀಡ್. ಸೀಡ್ಸ್ ಬೇರೆ ಅಂದ್ರೆ ಕಸ ತೆಗೆದು ಕಳೆ ತೆಗೆದಕ್ಕೆ 200 ರೂಪಾಯಿ ಆಯ್ತು ಸರ್. 200 ರೂಪಾಯಿ ಸೀಡ್ಸ್ ಅಂದ್ರೆ ಜಾಸ್ತಿನಾ? ಸೀಡ್ಸ್ ಅಂದ್ರೆ ಜಾಸ್ತಿ ಸರ್ ಸ್ವಲ್ಪ ಸ್ವಲ್ಪ. ಅದಕ್ಕೆ ಒಳ್ಳೆ ಮಾಹಿತಿ ಮಾಡೋಕ್ ಬರುವಂತವ್ರು ಬೇಕು ಸರ್, ಒಳ್ಳೆ ಮಾಡುವಂತವ್ರು ಬೇಕು. ಈಗ ನಿಮ್ಮಲ್ಲಿ ಹತ್ತಿ ಬೀಜ ಮಾಡುವಂತ ಜನ ಎಷ್ಟದಾರೆ, ರೈತರು ಎಷ್ಟು ಮಂದಿ ಇದಾರೆ? ಇರ್ತಾರೆ ಸರ್ ಒಂದು 50-60 ಮಂದಿ ಇರ್ತಾರೆ ಸರ್. ಆಯ್ತಾರೆ ಸರ್. ಈಗ ನೋಡ್ರಿ, 1 ಎಕರೆ ಹತ್ತಿ ಹಾಕಿತ್ತೀರಿ ನೀವು, ಅದಕ್ಕೆ ಬೀಜಕ್ಕೆ ಖರ್ಚು ಎಷ್ಟು ಬರ್ತದೆ, ಮತ್ತು ಜೊತೆಗೆ ಎಷ್ಟು ನಿಮಗೆ ಇಳುವರಿ ಬರ್ತದೆ ಮುಂದೆ ಬೀಜದು? ಇವಾಗ ಖರ್ಚು ಬರ್ತದೆ ಸರ್, ಒಂದು 30,000 ರೂಪಾಯಿ ಖರ್ಚು ಬರ್ತದೆ ಸರ್, ಅದಕ್ಕೆ 30-40,000 ರೂಪಾಯಿ ಬರ್ತದೆ ಸರ್. ಆದರೆ ಮಳೆ ಮನೆಯವರೇ ಮಾಡ್ಕೊಂತೀವ್ರಿ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಉಳಿತದೆ ಸರ್, ಒಂದು 60,000 ರೂಪಾಯಿ ಉಳಿತಲ್ಲ, 1 ಲಕ್ಷ ರೂಪಾಯಿ ಆಗ್ತದೆ ಸರ್. ಇಲ್ಲ ಸರ್ ಎಲ್ಲ ಟೋಟಲ್ ಆದರೆ ನಾವು ಒಂದು 50,000 ರೂಪಾಯಿ ಹೋದ್ರೂ ನಮ್ಗೆ ಎಲ್ಲ ಕೂಲಿಗಿಲ್ಲ, ಒಂದು 50,000 ರೂಪಾಯಿ ಹೋಗ್ತದೆ ಸರ್ ಅದ್ರಾಗ. ಬೀಜ ಅವ್ರು ಹೆಂಗೆ ತೊಗೋತಾರೆ ಮತ್ತೆ ನಿಮ್ದು? 37,000 38,000 ಒಂದು ಕ್ವಿಂಟಲ್ ತೊಗೊಂತಾರೆ. ಎಷ್ಟು ಕ್ವಿಂಟಲ್ ಬರ್ತದೆ 1 ಎಕರೆ ಬೀಜ? ಮಳೆಗಿಳಿ ಬೇಸು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಟೈಮ್ಗೆ 1 ಎಕರೆಗೆ 4 ಕ್ವಿಂಟಲ್ 5 ಕ್ವಿಂಟಲ್ ಆಗ್ತಾವೆ ಸರ್ ಅವು. ಅಂದ್ರೆ 35,000 ರೂಪಾಯಿ ಹಂಗೆ ಹಿಡಿದ್ರೆ ನಿಮಗೆ 1.5 ಲಕ್ಷ ತನ ಆಗತ್ತೆ? ಆಗ್ತದೆ ಸರ್, ಆಗ್ತದೆ ಸರ್. ಅದ್ರಲ್ಲಿ ಖರ್ಚು ಒಂದು 50,000 ಹೋಗುತ್ತೆ? ಹೋಗ್ತದೆ ಸರ್. 50,000 ಖರ್ಚು ಹೋಗಿ 1 ಲಕ್ಷ ರೂಪಾಯಿ ಉಳಿತದೆ? ಉಳಿತದೆ ಸರ್, ವರ್ಷ ಉಳಿತದೆ ಸರ್. ಹತ್ತಿ ಬೀಜ ಮಾಡಕತ್ತಿ 3 ವರ್ಷ ಆತಂತಾರಲ್ಲ, ಯಾವಾಗಾರ ನಿಮಗೆ ಲುಕ್ಷಾನ ಆದದ್ದು? ಇಲ್ಲಿ ಲುಕ್ಷಾನ ಏನು ಆಗಲ್ಲ ಸರ್, ಆಗಲ್ಲ ಸರ್, ಬಂದೇ ಬರ್ತದೆ ಸರ್, ಗ್ಯಾರಂಟಿ ಬರ್ತದೆ ಸರ್. ಹೇಗೆ ಅವರು ಬೀಜ ಹತ್ತಿನ ತೊಗೊಂಡು ಹೋಗ್ತಾರ, ಬೀಜ ತೊಗೊಂಡು ಹೋಗ್ತಾರ ಹೇಗೆ? ಹತ್ತಿ ತೊಗೊಂಡೋಗಿ ಜಿನ್ನಿಗೆ ಹಾಕ್ಸ. ಈಗ ಹತ್ತಿ ಒಂದು ಬೀಜೋತ್ಪಾದನೆ ಮಾಡಕತ್ತಿದ ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಚಲೋ ಆಗ್ಯದ, ಇಂಪ್ರೂವ್ಮೆಂಟ್ ಆಗ್ಯದ? ಬೇಸಾಗೈತೆ ಸರ್, ಬೇಸಾಗೈತೆ ಸರ್. ಈಗ ರೊಕ್ಕ ಆಡಕತ್ತಿ ಆಡ್ತಾ ಸರ್, ವರ್ಷ 1 ಲಕ್ಷ ರೂಪಾಯಿ 1 ಎಕರೆದಿಂದ ಬರ್ತದೆ ನಿಮಗೆ ದುಡ್ಡು? ಬರ್ತದೆ ಸರ್, ಬೇಸ್ ಮಾಡಿದ್ರೆ ಬರ್ತದ, ಇಲ್ಲಾಂದ್ರೆ ಅದಕ್ಕೆ ಅರ್ಥಕನ ಆಗ್ತದೆ ಸರ್, ಆಗುತ್ತೆ ಸರ್, ಲುಕ್ಷಾನ್ ಅಂತ ಆಗಲ್ಲ. ಈಗ ಜೊತೆ ಬೀಜೋತ್ಪಾದನೆ ಜೊತೆ ನೀವು ಬೇರೆ ಈ ಸೊಪ್ಪುಗಳನ್ನು ಬೆಳೀತಾ ಇದ್ದೀರಿ, ಪಾಲಕ್ ಸೊಪ್ಪು, ಪುಂಡಿ ಪಲ್ಲೆ ಸೊಪ್ಪು, ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪುಗಳನ್ನ ಎಲ್ಲ ಬೆಳೀತಾ ಇದ್ದೀರಿ, ಹೇಗೆ ಅನಿಸ್ತದೆ ನಿಮಗೆ ಕಾಯಿಪಲ್ಯದ್ದು? ಅದು ಓದ್ತೀನಿ ಸರ್, ನಾನು ಕೋಮಲಾಪುರ ಹೋಗ್ತೀನಿ, ಮತ್ತೆ ಉಡುಂಗೋಲ್ ಹೋಗ್ತೀನಿ, ಮಟಮಾರಿ ಹೋಗ್ತೀನಿ, ಮತ್ತೆ ಗಾರಲ್ದಿಂದ ಹೋಗ್ತೀನಿ ಮಾರಾಕ, ಕುರ್ತಿಪ್ಲ ಹೋಗ್ತೀನಿ, ನಾನೇ ಹೋಗಿ ಮಾರಿ ಬರ್ತೀನಿ ಸರ್. ಫಸ್ಟ್ಲಿಂದ ಅವಾಗ ಸೈಕಲ್ ಇತ್ತು ಸರ್, ಇವಾಗ ಗಾಡಿಗಳಾಗವಲ್ಲ ಸರ್, ಗಾಡಿ ತಗೊಂಡು ಹೋಗ್ತೀನಿ ಸರ್, ಮೋಟರ್ ಸೈಕಲ್. ಹೇಗೆ ಹಳ್ಳಿ ಒಳಗೆ ಹೆಂಗೆ ಹೆಂಗೆ ಮಾರ್ತಿ ಕಾಯಿಪಲ್ಯ? ಅದು ಸೂಡು ಇರ್ತದಲ್ಲ ಸರ್, ಆ ಸೂಡ್ಲಿಂದ ಒಂದು 10 ರೂಪಾಯಿಗೆ 6-7 ಕೊಡ್ತೀವಿ ಸರ್. ಪಾಲಕ್ ಪಲ್ಲೆ, ಮೆಂತೆ ಪಲ್ಲೆ ದೊಡ್ಡ ದೊಡ್ಡ ಸೂಡು ಕೊಡ್ತೀವಿ ಸರ್, ನಾವು 5 ರೂಪಾಯಿಗೆ ಒಂದು ಮಾಡ್ತೀವಿ ಸರ್. ಮೆಂತೆ ಪಲ್ಲೆ ಮತ್ತು ಜೊತೆಗೆ ಪುಂಡಿ ಪಲ್ಲೆದ ಹೇಗೆ ಮಾಡ್ತೀರಿ? 5-5 ರೂಪಾಯಿಗೆ ಒಂದು ಸೂಡು ಸರ್, ಒಂದು ಸೂಡು ಸರ್. ಹೇಗೆ ಅನಿಸ್ತದೆ ಈ ಸೊಪ್ಪುಗಳನ್ನು ಮಾಡೋದು ಒಳ್ಳೆ ಲಾಭ ಅನಿಸೋದು, ಅಥವಾ ಸೊಪ್ಪಿನ ಬದಲಾಗಿ ಕಾಯಿಪಲ್ಲೆ ತರಕಾರಿ ಬೇರೆ ಕಾಯಿ ಬರ್ತಾವಲ್ಲ, ಕಾಯಿ ಬೆಂಡೆಕಾಯಿ ಬದನೆಕಾಯಿ, ಅದು ಲಾಭ ಅನಿಸ್ತದೆ ಹೇಗೆ? ಅದು ರೇಟ್ ಬೇಸಿದ್ರೆ ಅದೇ ಲಾಭ ಅನಿಸ್ತದೆ ಸರ್, ಕಾಯಿಪಲ್ಲೆನೇ ಬೇಸ್ತಾರ ಎಲ್ಲಕ್ಕಿಂತ ಅಂದ್ರೆ ಕಾಯಿಪಲ್ಲೆ ಬೆಸ್ಟ್. ಇವಾಗ ನಮ್ಗೆ ಯಾವಾಗ ನೋಡಿದ್ರೆ ರೊಕ್ಕ ಇರ್ತಾವ ಸರ್, ಇವಾಗ ದಿನ ಮಾರ್ತೀವಿ ಸರ್ ನಾವು, ಕೈಗೆ ರೊಕ್ಕ ಬರ್ತಾವ. ಇವು ಬೇರೆ ಅಂದ್ರೆ ಇವು ಹತ್ತಿ ಎಲ್ಲ ಮಾಡಿ ಆಗಿದ್ಮೇಲೆ ನಾವು ಒಂದೇ ಸಲ ತೊಗೊಂಡು ಹೋಗಿದ್ರೆ ಇದು ಬರ್ತದ. ಇದು ಕಾಯಿಪಲ್ಲೆ ಯಾವಾಗ ಇನ್ನು ಎನಿ ಟೈಮ್ ನಮ್ಮ ತಲೆ ಇರ್ತಾವಲ್ಲ ರೊಕ್ಕ, ದಿನ ಮಾರ್ತೀವಲ್ಲ ನಾವು, ನಮ್ಮ ಕೈಯಾಗ ರೊಕ್ಕ ಇರ್ತದೆ ಸರ್, ಆರಾಮಿರ್ತದ, ಮನೆಯಾಗ ಎಲ್ಲ ನಡೀತದ. ಹೇಗೆ ಮನೆಯಲ್ಲಿ ಕೆಲಸ, ನೀವು ಎಷ್ಟು ಜನ ಇದ್ದೀರಿ ಕೂಲಿ ಕೆಲಸ ಮಾಡಲಿಕ್ಕೆ? ನಾವೇ 4 ಮಂದಿ ಇದ್ದೀವಿ ಸರ್ ಮನೆಗೆ. ಆಳುಗಿಳಿನ ಹಚ್ಚಲ್ಲ ನೀವೆಲ್ಲ? ಕಾಯಿಪಲ್ಲೆಗೆ ಅಂದ್ರೆ ಆಳುಗಿಳಿನ ಹಚ್ಚಲ್ಲ ಸರ್, ನಾವೇ ಕೊಯ್ಕೊಂಬರ್ತೀವಿ, ನಾವೇ ಮಾರ್ತೀವಿ ಸರ್. ಅಂದ್ರೆ ಮಾರ್ಕೆಟಿಗೆ ಹೋದ್ ಮಾರಿದ್ರೆ ನಿಮಗೆ ಲಾಭ ಸಿಗ್ತತ, ಮಾರ್ಕೆಟಿಗೆ ಹೋದ ಸವಾಲ್ನ ಕೊಟ್ಬಿಟ್ರೆ? ಇಲ್ಲ ಸರ್, ಅಲ್ಲಿಗೆ ಹೋಗಿದ್ರೆ ಅಷ್ಟೊಂದು ಸಿಗಂಗಿಲ್ಲ ಸರ್, ಹಳ್ಳಿಗಳಿಗೆ ಹೋಗಿದ್ರೆ ಬೇಸ್ ಸರ್, ಸ್ವಂತ ಮಾಡಿದ್ರೆ ಲಾಭ ಇರ್ತದೆ ಸರ್. ನೋಡಿ ಎಲ್ಲ ನೀನು ಶಾಲೆ ಒಂದು 8ನೇ ಕ್ಲಾಸ್ ತನಕ ಓದಿ ಬಿಟ್ಟು ಒಕ್ಕಲ್ತನ ಮಾಡಕತ್ತಿ, ಹೆಂಗ ಅನ್ಸದ ನಿನಗೆ ಒಕ್ಕಲ್ತನ? ಬೇಸ್ ಐತೆ ಸರ್, ಬೇಸ್ ಐತೆ ಸರ್. ಹಾಗೆ ಹಳ್ಳಿಯಲ್ಲಿ ಜನ ಹುಡುಗರು ಅದಾರ, ಹುಡುಗರು ಎಲ್ಲೋ ಹೋಗ್ತಾರೆ ರಾಯಚೂರು ದುಡ್ಕೊಂಡ್ಬರೋಣಪ್ಪ ಅಂತೇಳಿ. ಹೌದು ಸರ್, ಹೋಗ್ತಾರೆ. ಏನ್ ಹೇಳ್ತಿ ಮತ್ತೆ ನೀನು? ಅಂತವ್ರು ನಮ್ಗಂದ್ರೆ ಒಕ್ಕಲ್ತನೆ ಬೇಸು. ಅಲ್ಲಿ ಹೋದ್ಮೇಲೆ ನಾವು 9 ಗಂಟೆಗೆ ಹೋತೀವಲ್ಲ ಸರ್, 9 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆದಿಂದ 7 ಗಂಟೆ ಅವ್ರು ಬಿಟ್ಟ ಮೇಲೆ ನಾವು ಬರ್ಬೇಕು ಸರ್. ನಮ್ಮ ಹೊಲ್ದಾಗ ಹಂಗಲ್ಲ ಸರ್, ನಾವು ಬೇಸರ ಬಂದ್ರೆ ಕೂಡ್ತೀವಿ ಮತ್ತೆ ಮಕ್ಕೊಂತೀವಿ ಮತ್ತೆ ಹೋಗಿ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀವಿ ನಾವು, ಮತ್ತೆ ಬರ್ತೀವಿ ಊಟ ಮಾಡ್ಕೊಂತೀವಿ ಮತ್ತೆ ಹೋಗ್ತೀವಿ ಹೊಲಕ್ಕ. ನೋಡ್ರಿ ನಿಮ್ಮ ಊರ ಮಂದಿನ ಎಲ್ಲ ಅಲ್ಲಿ ರಾಯಚೂರು ಇದರಲ್ಲಿ ಎಲ್ಲ ತಿನ್ಕಂದಿಲ್ಲಲ್ಲಿ ಮುಂಜಾನೆ ಡಬ್ಬಿ ಹಿಡ್ಕೊಂಬಂದು ನಿಂತಿರ್ತಾರೆ ಹೋಗ್ತಾರೆ ಸರ್. ಇವಾಗ 9 ಗಂಟೆಗೆ ಹೋದ್ರೆ ನಮ್ಮ ನಮ್ಮಂತವ್ರಿಗೆ ರೈತರಿಗೆ ಇವಾಗ ಎತ್ತುಗಳು ಗಿತ್ತುಗಳು ಎಮ್ಮೆಗಳು ಇದ್ರೆ ನಮ್ಗೆ ಅನುಕೂಲ ಆಗಂಗಿಲ್ಲ ಸರ್, ಅದು ಒಂದು ಕೆಲಸಕ್ಕೆ ಹೋಗ್ಬೇಕಲ್ಲ ಸರ್. ಇವಾಗ ಯಾಕೆ ಇಲ್ಲೆಲ್ಲ ಹಳ್ಳಿ ಒಳಗೆ ಕೂಲಿ ಸಿಗೋದಿಲ್ಲ ಅವ್ರಿಗೆ, ಯಾಕೆ ಅಲ್ಲಿಗೆ ಹೋಗ್ತಾರೆ ಸಿಟಿಗೆ? ಇಲ್ಲ ಸರ್, ಇವಾಗ ಹಳ್ಳಿಗಳಿಗಂದ್ರೆ ಸಿಗಂಗಿಲ್ಲ ಸರ್ ಅಷ್ಟೊಂದು, ಆ ಕಡೆ ಹೋಗ್ತಾರೆ ಸರ್. ಅಲ್ಲಿ ಜಾಸ್ತಿ ಕೂಲಿ ಕೊಡ್ತಾರೆ? ಜಾಸ್ತಿ ಕೂಲಿ ಕೊಡ್ತಾರ ಬಟನ್ ಜಾಸ್ತಿ ಕೂಲಿ. ಅಲ್ಲಿ ಕೂಲಿ ಎಷ್ಟು ಕೊಡ್ತಾರೆ ಒಂದ್ ದಿವ್ಸಕ್ಕೆ? 500 ಕೊಡ್ತಾರೆ ಸರ್, 500 ರೂಪಾಯಿ ಕೊಡ್ತಾರೆ ಸರ್ ಒಂದ್ ದಿವ್ಸ. ಇಲ್ಲಾದ್ರೆ 200 ರೂ 250 ರೂ? ಇಲ್ಲ ಸರ್, ಇಲ್ಲಾದ್ರೆ ಗಂಡು ಮಕ್ಕಳಿಗೆ 400 ರೂಪಾಯಿ ಕೊಡ್ತಾರೆ ಸರ್, ಹೆಣ್ಣು ಮಕ್ಕಳಿಗಾದ್ರೆ 800 ರೂಪಾಯಿ ಕೊಡ್ತಾರೆ ಸರ್. ಅಲ್ಲ ಹೋಗು ಬರೋ ಖರ್ಚು ಎಲ್ಲ ವ್ಯವಸ್ಥೆ ಆಗ್ಬೇಕಲ್ಲ ಅಂದ್ರೆ 100 ರೂಪಾಯಿ ಹೋಗ್ತದೆ ಸರ್, 400 ರೂಪಾಯಿ ಹೋಗ್ತದೆ ಸರ್, ಎಲ್ಲ ಸೇಮ್ ಆಗ್ತದೆ ಸರ್. ನಿಮ್ಮ ಊರಿಂದ ಎಷ್ಟು ಜನ ಹೋಗ್ತಿರ್ತದೆ ದಿವಸ? ನಮ್ಮ ಊರಿಂದ ಹೋಗ್ತಾರೆ ಸರ್, ಒಂದು 20-30 ಮಂದಿ ಹೋಗ್ತಾರೆ ಸರ್. ಹೋಗ್ತಾರೆ ಸರ್. ನೋಡಿ ನಮ್ಮ ಹೊಲದಲ್ಲಿ ನಾವು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನೀವು ಮಾಡ್ತಾ ಇದ್ರಲ್ಲ ಉದಾಹರಣೆ ಅಂತ ಹೇಳ್ಬೋದು? ಏ ಬೇಸ್ ಆಗ್ತದೆ ಸರ್, ಬೇಸ್ ಆಗ್ತದೆ ಸರ್. ಹೇಗೆ ಎಲ್ಲರೂ ಭೂಮಿ ಇದ್ದವ್ರು ಅದಾರ ಇಲ್ಲ? ಎಲ್ಲರೂ ಐತೆ ಸರ್, ಎಲ್ಲರಿಗೂ ಐತೆ ಭೂಮಿ, ಎಲ್ಲರಿಗೂ ಭೂಮಿ ಐತೆ ಸರ್, ಸ್ವಲ್ಪ ಸ್ವಲ್ಪ ಐತೆ ಸರ್. ದನಗಳು ಏನೇನು ಕಟ್ಟಿರಿ ಮನೆಯಾಗ? ದನಗಳಿಗೆ ಒಂದು ಆಕಳು ಐತೆ ಸರ್, 2 ಹತ್ತೈತೆ ಇಷ್ಟೇ ಸರ್. ಇದು ಆಕಳು ಗೊಬ್ಬರ ಅದು ಏನು ಮಾಡ್ಕೋತೀರ ಉಪಯೋಗ? ಹಾಕ್ತೀವಿ ಸರ್, ಹೊಲಕ್ಕೆ ಹಾಕ್ತೀವಿ, ಹೊಲಕ್ಕೆ ಹಾಕ್ತೀವಿ ಸರ್. ನೋಡ್ರಿ ಈಗ ಒಕ್ಕಲ್ತನ ಮಾಡಾಕತ್ತಿದ ಮೇಲೆ ನಿಮ್ದು ಆರ್ಥಿಕ ಪರಿಸ್ಥಿತಿ, ನೀವು ಸ್ವಂತ ನಿಂತ ಸ್ವಂತ ಕಾಯಿಪಲ್ಲೆ ಮಾರ್ತೀರಿ, ಆಮೇಲೆ ಜೊತೆಗೆ ಬೀಜ ಮಾಡಾಕತ್ತೀರಿ, ಮಾಡಾಕತ್ತಿದ ಮೇಲೆ ಯಾವ ರೀತಿ ನಿಮ್ದು ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ಯದ? ಬೇಸ್ ಆಗ್ಯದ ಸರ್. ಏನೇನು ಅಭಿವೃದ್ಧಿ ಮಾಡ್ಕೊಂದಿರಿ? ಎಲ್ಲ ಒಂದು ಮನೆ ಇದು ಒಂದು ಪ್ಲಾಟ್ ತಗೊಂಡಿವಿ ಸರ್, ಹೊಲ್ದಾಗ ಮಾಡಿ ಎಲ್ಲ. ಮತ್ತೆ ಗಾಡಿ ತಗೊಂಡು ಅವಾಗ ಸೈಕಲ್ ಇಂದ ಮಾರ್ತೀನಿ ಸರ್, ಒಂದು ಗಾಡಿ ತಗೊಂಡಿನಿ ಸರ್. ಒಳ್ಳೇದು ತಿಮ್ಮಪ್ಪ, ನಿಮ್ಮ ಒಂದು ಕೃಷಿ ಯಶಸ್ವಿ ಆಗಲಿ. ಜೊತೆಗೆ ನಿಮ್ಮಂತ ಒಂದು ಯುವಕರು ಅಲ್ಲಲ್ಲೇ ಪಟ್ಟಣದಲ್ಲಿ ಹೋಗಿ ದುಡಿ ಬದಲಿ ತಮ್ಮ ಸ್ವಂತ ಹೊಲದಲ್ಲಿ ದುಡಿದು ಹಳ್ಳಿಯಲ್ಲೇ ದುಡಿದು ಹಳ್ಳಿ ಸಲುವಾಗಿ ಇರಬಹುದು ಅಥವಾ ತಮ್ಮ ಕೃಷಿ ಸಲುವಾಗಿ ತಮ್ಮ ಬದುಕನ್ನು ಮುಡುಪಾಗಿಡಲಿ. ಸಾಕಷ್ಟು ಜನ ಯುವಕರು ಯಾಕೋ ಇತ್ತೀಚೆಗೆ ಪಟ್ಟಣಕ್ಕೆ ಹೋಗಿ ದುಡಿತಕ್ಕಂಥ ಒಂದು ಮನೋಭಾವನೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಂತ ಭೂಮಿ ಇದ್ದಂಥವರು, ದುಡಿಲಿಕ್ಕೆ ಶಕ್ತಿ ಇದ್ದಂಥವ್ರ ಜನ ತಮ್ಮ ಹೊಲದಲ್ಲಿನೇ ವಿವಿಧ ಬೆಳೆಗಳನ್ನು ಬೆಳೆದು ಒಳ್ಳೆ ರೀತಿಯಿಂದ ನೀರಾವರಿ ಅನುಕೂಲ ಮಾಡಿಕೊಂಡು ಸರ್ಕಾರ ಸಾಕಷ್ಟು ಸಹಾಯ ಸೌಲಭ್ಯವನ್ನು ಕೊಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯುವ ಜನಾಂಗ ಕೃಷಿಯತ್ತ ಮತ್ತೆ ಹೆಚ್ಚಿನ ಒಂದು ಒಲವನ್ನು ತೋರಿಸಿ ಕೃಷಿಯ ಅಭಿವೃದ್ಧಿ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತ ಹೇಳ್ತಾ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಸಣ್ಣ ತಿಮ್ಮಪ್ಪ ಅವರ ತರಕಾರಿ ಬೇಸಾಯ ಮತ್ತು ಹತ್ತಿ ಬೀಜೋತ್ಪಾದನೆಯ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇದೀಗ ಕೇಳಿ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಪೇಟೆ ಧಾರಣೆಯನ್ನು ನೋಡುವುದಾದರೆ, ಹೊಸ ಸೋನಮಸುರಿ ಭತ್ತ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು, ಹಳೆ ಸೋನಮಸುರಿ ಭತ್ತ 2,040 ರೂಪಾಯಿಗಳಿಂದ 3,012 ರೂಪಾಯಿಗಳು. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಕನಿಷ್ಠ 1,701 ರೂಪಾಯಿಗಳಿಂದ 1,701 ರೂಪಾಯಿಗಳು, ಹೆಸರುಕಾಳು 4,416 ರೂಪಾಯಿಗಳಿಂದ 6,836 ರೂಪಾಯಿಗಳು, ಶೇಂಗಾ ಗುಂಗ್ರಿ 3,169 ರೂಪಾಯಿಗಳಿಂದ 5,700 ರೂಪಾಯಿಗಳು, ಈರುಳ್ಳಿ 475 ರೂಪಾಯಿಗಳಿಂದ 2,810 ರೂಪಾಯಿಗಳು, ಭತ್ತ ರಾಜಹಂಸ 1,161 ರೂಪಾಯಿಗಳಿಂದ 1,161 ರೂಪಾಯಿಗಳು, ಸೋನಮಸರಿ ಭತ್ತ 1,281 ರೂಪಾಯಿಗಳಿಂದ 1,659 ರೂಪಾಯಿಗಳು, ಇನ್ನು ಸೂರ್ಯಕಾಂತಿ 4,369 ರೂಪಾಯಿಗಳಿಂದ 6,089 ರೂಪಾಯಿಗಳು, ಕೆಂಪು ತೊಗರಿ 5,429 ರೂಪಾಯಿಗಳಿಂದ 6,490 ರೂಪಾಯಿಗಳು, ಇನ್ನು ಬಿಳಿ ತೊಗರಿ 5,135 ರೂಪಾಯಿಗಳಿಂದ 5,135 ರೂಪಾಯಿಗಳು. ಇದುವರೆಗೆ ಮಾನ್ವಿ ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ವಾಣಿಜ್ಯ ಪ್ರಕಟಣೆ ನಂತರ ಇದೀಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ನಾಳೆ ಅಂದರೆ 5/10/2021 ರಾಯಚೂರು ತಾಲೂಕಿನಲ್ಲಿ ಯಾವುದೇ ಮಳೆಯಾಗುವ ಸೂಚನೆ ಇಲ್ಲ. ಗರಿಷ್ಠ ಉಷ್ಣಾಂಶ 32.6 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 24.6 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 80% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 51% ಇರುವುದೆಂದು ತಿಳಿದುಬಂದಿದೆ. ಗಾಳಿಯ ವೇಗ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ಮುನ್ಸೂಚನಾ ಪ್ರಕಾರ ರೈತರಿಗೆ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳನ್ನು ಮಳೆ ನೀರು ಪೋಲಾಗದಂತೆ, ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕುಮಡಿ ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲು ಮಾಡಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು 15 ಅಕ್ಟೋಬರ್ವರೆಗೆ ಹಿಂಗಾರಿ ಜೋಳ DSH 4 ಬಿತ್ತನೆ ಕಾರ್ಯ ಕೈಗೊಳ್ಳಬಹುದಾಗಿದೆ. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆನೆಸಿ 4 ಮಿಲಿಲೀಟರ್ ಅಜೋಸ್ಪೈರಿಲಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಡಲೆ ಬಿತ್ತನೆಯನ್ನು 2ನೇ ವಾರದಿಂದ November 2ನೇ ವಾರದವರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ತೊಗರಿಯಲ್ಲಿ ಬಲೆ ಕಟ್ಟುವ ರೋಗದ ಹತೋಟಿಗಾಗಿ 2 ml ಕ್ಲೋರೋಫೈರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರಷ್ಟು ಕುಡಿಚಿಬಿಟ್ಟುವುದು ಹಾಗೂ 10 ಗ್ರಾಂ 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದ ಕಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಇನ್ನು ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಫಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಫೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧಿಕ ಹತೋಟಿಗೆ ಮುಂಜಾಗ್ರತಾ ಕ್ರಮವಾಗಿ ಟ್ರಿಫ್ಲಾಕ್ಸಿ ಸ್ಟ್ರಾಬಿನ್ ಜೊತೆಗೆ ಟೆಬುಕೊನೋಝೋಲ್ 1.5 ಗ್ರಾಂ ಅನ್ನು ಸಿಂಪರಣೆ ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಂಗ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಮತ್ತು ವಲಿಮಾ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ಸಣ್ಣ ಬಾಲಗ ಜೋ ಅಂದಾಳ ಗೋಪಿ ದೋದು, ಸಣ್ಣ ಬಾಲಗ ಜೋ ಅಂದಾಳ ಗೋಪಿ ದೋದು, ಸಣ್ಣ ಬಾಲಗ ಜೋ ಅಂದಾಳ ಗೋಪಿ ದೋದು, ಸಣ್ಣ ಬಾಲಗ ಜೋ ಅಂದಾಳ ಗೋಪಿ ದೋದು. 6 ತಿಂಗಳ ಬ್ಯಾನೆ ತಾಳಲಾರೆಂದು ಹೊಡೆದ ಮೈ ಬ್ಯಾನೆ ತಾಳಲಾರೆಂದು ಹೊಡೆದ ತಾಯಿ ಮುಂದಳ ತಾಳ ಬಂದು, ಯವ್ವಾರ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾರ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾರ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾರ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು. 10 ತಿಂಗಳ ಬೇನೆ ಹೆಚ್ಚಗೆ ಬಂದು ಎತ್ತಮ್ಮಿ ಬೇನೆ ತಾಳಲಾರೆಂದು ಹಡದ ತಾಯಿ ಮುಂದೆಳ ತಾಳ ಬಂದು, ಯವ್ವಾತ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾತ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾತ ಮಂದಿ ಗೆಳತೆರಿ ಗೇಳವಿ ಗಂಧಾಜೋದು, ಯವ್ವಾತ ಮಂದಿ ಗಂಧ ಜೋ ಜೋ ಕೊಡು ಬಾರದ ಶಿವನೇ ಕೊಟ್ಟ ನೇಳ.